ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದುವರೆಗೂ ಮುಂಗಾರು ಹಂಗಾಮಿಗೆ ಕೃಷಿ ಸಿದ್ದತೆ ಮತ್ತು ಮೂಲ ಬೆಳೆಗಳ ಪ್ರಾಮುಖ್ಯತೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರಳು ಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4868, ಗರಿಷ್ಠ 13065. ಹುರುಳಿಕಾಳು 4021, ಗರಿಷ್ಠ 4203. ಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1756. ಮೆಕ್ಕೆಜೋಳ ಹೈಬ್ರಿಡ್ ಕನಿಷ್ಠ 1921, ಗರಿಷ್ಠ 2256. ನವಣೆ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 2171. ರಾಗಿ ಹೈಬ್ರಿಡ್ ಕನಿಷ್ಠ 1385, ಗರಿಷ್ಠ 1881. ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಅಡಿಕೆ ಪ್ರಭೇದ ಅಪಿ ಕ್ವಿಂಟಾಲ್ಗೆ ಕನಿಷ್ಠ 48229, ಗರಿಷ್ಠ 48669. ಪ್ರಭೇದ ಬೆಟ್ಟೆ ಕನಿಷ್ಠ 38619, ಗರಿಷ್ಠ 39099. ಕೆಂಪುಗೋಟು 31609, ಗರಿಷ್ಠ 32010. ಪ್ರಭೇದ ರಾಶಿ 47739, ಗರಿಷ್ಠ 48189. ಅವರೆ ಕ್ವಿಂಟಾಲ್ಗೆ ಕನಿಷ್ಠ 4010, ಗರಿಷ್ಠ 4554. ಕಡಲೆಕಾಳು 3200, ಗರಿಷ್ಠ 4689. ಶೇಂಗಾ 2569, ಗರಿಷ್ಠ 6659. ಮೆಕ್ಕೆಜೋಳ ಸ್ಥಳೀಯ 1950, ಗರಿಷ್ಠ 2339. ಸೂರ್ಯಕಾಂತಿ ಸ್ಥಳೀಯ 2530, ಗರಿಷ್ಠ 3500. ತೊಗರಿ 3269, ಗರಿಷ್ಠ 3269. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಶೇಂಗಾ ಪ್ರಭೇದ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3800, ಗರಿಷ್ಠ 6936. ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಉತ್ಪನ್ನ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6800, ಗರಿಷ್ಠ 7000. ಸಪೋಟ 1500, 2000. ತೆಂಗಿನಕಾಯಿ 1000ಕ್ಕೆ 8000 ರಿಂದ 10000. ಹತ್ತಿ 10610, ಕನಿಷ್ಠ ಮತ್ತು ಗರಿಷ್ಠ. ದ್ರಾಕ್ಷಿ 3500, ಗರಿಷ್ಠ 4000. ಶೇಂಗಾ 2727, ಗರಿಷ್ಠ 5790. ಕರ್ಬೂಜ 1500, ಗರಿಷ್ಠ 2000. ಮೆಕ್ಕೆಜೋಳ 2052, 2290. ಮಾವಿನ ಹಣ್ಣು 4000, ಗರಿಷ್ಠ 4800. ಮೂಸಂಬಿ 4500, ಗರಿಷ್ಠ 5000. ಈರುಳ್ಳಿ 500, ಗರಿಷ್ಠ 1400. ಭತ್ತ 1800, ಗರಿಷ್ಠ 1835. ಪಪ್ಪಾಯಿ 1500, ಗರಿಷ್ಠ 2000. ಅನಾನಸ್ 1500, ಗರಿಷ್ಠ 2000. ದಾಳಿಂಬೆ 4000, ಗರಿಷ್ಠ 4500. ರಾಗಿ 1620, ಗರಿಷ್ಠ 1861. ಕಲ್ಲಂಗಡಿ 1200, ಗರಿಷ್ಠ 1500. ಬಳ್ಳಾರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಸಜ್ಜೆ ಪ್ರಭೇದ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1823, ಗರಿಷ್ಠ 2313. ಹೆಸರುಕಾಳು 4620, ಗರಿಷ್ಠ 4620. ನೆಲಗಡಲೆ ಅಥವಾ ಶೇಂಗಾ 3511, ಗರಿಷ್ಠ 6799, ಜೋಳ ಸ್ಥಳೀಯ 1139, ಗರಿಷ್ಠ 2222, ಮೆಕ್ಕೆಜೋಳ 1101, ಗರಿಷ್ಠ 2286, ನವಣೆ ಹೈಬ್ರಿಡ್ 1933, ಗರಿಷ್ಠ 2505, ಕುಸುಬೆ ಸಾಫ್ಲವರ್ 5005, ಗರಿಷ್ಠ ಮತ್ತು ಕನಿಷ್ಠ, ತೊಗರಿ 5169, ಗರಿಷ್ಠ 6258. ಇದುವರೆಗೂ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ದೈನಂದಿನ ವರದಿಯನ್ನ ಕೇಳಿದಿರಿ. ಕೇಳುಗರೆ, ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಬುಧವಾರ ಸಂಜೆ 6:51 ಗಂಟೆ, ವಿಷಯ ಹವಾಮಾನ ಬದಲಾವಣೆ.